ಹಾಕ್ತಾರ, ಮಂಗಲ ವಾದ್ಯ ಬಾರಿಸ್ತಿದ್ರು. ಅಂದ್ರೆ ಊರಲ್ಲಿ ದೇವಸ್ಥಾನದಲ್ಲಿ ಯಾರು ನಮ್ಮ ಹಳ್ಳಿ ಬಾಬು ಇದ್ರಿ ಸರ್, ಅದು ಎಸ್ಗತಿ ಹಳ್ಳಿ, ಅಲ್ಲಿ ಹೋಗ್ತಿದ್ರು. ಇತ್ತಾಗ ನಾವು ಯಾಕೆ ಮಾಡಬಾರ್ದು ಇದನ್ನ ಈ ಉದ್ಯೋಗ ಅಂತೇಳಿ ನಮಗೂ ಸ್ವಲ್ಪ ತಿಳುವಳಿಕೆ ಮೂಡ್ತಿರಿ ಸರ್. ಮುಂದುವರಿಸಿದೀವ್ರಿ ಸರ್. ಅವ್ರನ್ನ ಕರ್ಕೊಂಡು ನಾವು ತಿಂಗಳಗಟ್ಟಲೆ ಇಲ್ಲಿ ಇಟ್ಕೊಂತಿದ್ರು, ನಮ್ಮಲ್ಲಿ ಇಟ್ಕೊಂಡು ಸೇವ್ ಮಾಡ್ಕೊಂತ ನಾವು ಅಭ್ಯಾಸ ತಗೊಂತಿದ್ವಿ ಸರ್. ಬಹಳ ಶಾಣೆ ಇದ್ರಿ ಸರ್ ಅವರು, ನಮ್ಗೆ ತಿಳುವಳಿಕೆ ಹೇಳಿದ್ರಿ ಸರ್ ಹಿಂಗ ನುಡಿಸ್ಬೇಕು ಹಿಂಗ ಮಾಡ್ಬೇಕು. ಅವಾಗ ನಾವು ಚೆನ್ನಾಗಿ ಕಲಿಯಕ್ ಎದ್ದು ರೂಢ ಆಗಿಬಿಡದ್ರಿ ಸರ್. ಅವಾಗ ಬೆಳಿಗ್ಗೆ ನಿದ್ದಿದ್ದಿಲ್ರಿ, ಬೆಳತನ್ರಿ ಸರ್ ನಮ್ಗೆ ಕಲಿಯಕ್ ಅದನ್ನ ಬೆಳತನ ಚೆನ್ನಾಗಿ ಕಲಿಬೇಕಾದ್ರೆ ನನಗೆ ಆಟೋಟಿಲ್ರಿ ಸರ್. ಈಗೂ ಆ ಟೈಮಕ್ 3 ಗಂಟೆಗೆ ಎಚ್ಚರಿಕೆ ಆದ್ರಿ ಸರ್, ಹೊಳ್ಳಿ ಮುಕ್ಕೊಳಂಗಿಲ್ರಿ ಸರ್. ಅಲ್ಲಿದ್ದ ನಮ್ಗ ಅದು ಪೂರ್ತಿ ಮೂಡಿಬಿಡ್ತೀರಿ ಸರ್. ಅಕ್ಕಿ ಶಾರದಾ ನಮ್ಗೆ ಹೊಲತ್ಲು, ಹೊಲತಿಂದ ಎಲ್ಲಿ ಬೇಕಲ್ಲಿ ನಮ್ಮನ್ನ ಕರೆಸಿದ್ರಿ. ಅಲ್ಲಿದ್ದ ಪರಿಚಯ ಪಕ್ಕದ ಹಳ್ಳಿ ರೀ ಕೆಲವರು ಅಂತೇಳಿ, ಸಂಗಪ್ಪ ಪಿಕರಪ್ಪ ಹೋಗಾರ ಅಂತೇಳಿ ಸರ್. 40 ವರ್ಷಗಂಟ್ಲೆ ಅವ್ರು ನಾವು ಕೂಡಿ ಇಡೀ ಹುಬ್ಳಿ, ಧಾರವಾಡ, ಕಾರವಾರ, ಮಂಗಳೂರು, ಉಡುಪಿ, ಧರ್ಮಸ್ಥಳ, ನವರಸ್ಪುರ, ನಾಗ್ಪುರದ ಅವ್ರು ಮಾಡಿಸಿದ್ರಿ ಸರ್. 5 ಜಿಲ್ಲಾದ ಕಾರ್ಯಕ್ರಮ ಲಾಸ್ಟ್ ಮೈಸೂರಿಗೆ ಮುಕ್ತಾಯ ಆದ್ರಿ ಸರ್. ಅಂತವೆಲ್ಲ ಮಾಡಿದ್ವಿ ಸರ್. ಮಾಡ್ಕೊಂತ ನಾವು ಬೆಳಕಿ ಬಂದಿವ್ರಿ ಆ ಶಾರದಾನ್ ಪುಣ್ಯದಿಂದ, ಆಕಾಶವಾಣಿ ಪುಣ್ಯದಿಂದ. ಬಾಣಂದ್ರು ಸಾಹೇಬ್ರ ಇದ್ದಾಗನ ಅವಾಗನ ನಮ್ ಇಲ್ಲಿ ಪರೀಕ್ಷೆ ಆತ್ರಿ ಸರ್. ಮಣ್ಣೊಂದು ನಮ್ ಕರ್ಕೊಂಬಂದ ಇಲ್ಲಿ ನುಡಿಸಿದ್ರ ಸಾಹೇಬ್ ಸೋಳಿನ ಸಾಹೇಬ್ರು, ಅವರು BI ಗ್ರೇಡ್ ಪಾಸ್ ಆತ್ರಿ ಸರ್. ಬಹಳ ಖುಷಿ ಆಗಿಬಿಡ್ತೀರಿ ಸರ್ ನಮ್ಗೆ. ಆಟೋ ಇಟ್ಟು ಖುಷಿ ಆಗ್ಲಿಲ್ರಿ. ಶರಣಪ್ಪ ಅವ್ರೆ, ತಮ್ದು ಒಟ್ಟು ಎಷ್ಟು ಎಕರೆ ಹೊಲ ಅದ? ನಮ್ದು 4 ಎಕರೆ ಐತ್ರಿ ಸರ್. 4 ಎಕರೆ ಇದ್ರಂದ್ರ ಅದಕ್ಕ ಹೊಳಿ ಪಂಪ್ ಸೆಟ್ ಮಾಡಿವ್ರಿ ಸರ್. 1.5 ಎಕರೆಕ ಒಂದ್ 2 ಎಕರೆ ಬೋರ್ಗಲ್ ಹಾಕ್ಸಿವ್ರಿ ಸರ್. ನೀರು ಒಂದ್ ಅಳತಿ ಹೊಳಿ ಬೇಸಿ ಐತ್ರಿ ಸರ್, ನೀರು ಚೆನ್ನಾಗಿ ಸಿಗುತ್ತೆ. ನಾವು 3 ಮಂದಿ ಅಣ್ಣತಮ್ಮರಿ ಸರ್. 3 ಮಂದಿ ಅಣ್ಣತಮ್ಮರೊಳಗ ಮನಸ್ಸಿಗೆ ಇಷ್ಟು ತಗೊಂಡಿವ್ರಿ, ಅದು ಅವ್ರವ್ರ ಪಾಲಿಂದು ಅವ್ರು ಮಾಡ್ಕೊಂಡಾರಿ ಸರ್. ನಮ್ ಪಾಲಿಂದು ಸ್ವಲ್ಪ ಮಾವಿನ ಗಿಡ ಹಚ್ಚಿವ್ರಿ ಸರ್, ಒಂದಿಟ್ಟು ತೆಂಗಿನ ಗಿಡ ಹಚ್ಚಿನ್ರಿ ಸರ್. ಒಂದ್ 20-25 ಹೊಳಿಗೆ ಬಹಳ ಲಕ್ಷಣ ಆಗಿ ಹೋದ್ರಿ ಸರ್. 100 ಗಿಡ ಹಚ್ಚಿದ್ದೀನಿ ಸರ್. ಮಹಾಪುರ ಬಂದ್ಬಿಡ್ತೀರಿ, ಮಹಾಪುರ ಬಂದು ಮಲ್ಲಾಪುರಬಾ ನದಿ ಬಂದು ಇಷ್ಟು ಕೊಚ್ಕೊಂಡು ಹೋಗ್ಬಿಡ್ತೀರಿ ಸರ್. ಬಹಳ ಲಕ್ಷಣ ಆಗಿ ಹೋದ್ರಿ ಸರ್. ಹಿಂಗಾಗಿ ಮತ್ತ ಹೊಳಿ ಮಾಡಿವ್ರಿ ಸರ್, ಅದ್ರಾಗ ಚೋರ ಐತ್ರಿ. ನಾವು 4 ಎಕರೆಯಲ್ಲಿ ಅಂತರ ಬೇಸಾಯವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಬಹಳ ಸಂತೋಷ. ಈ ಕೃಷಿಯ ಚಟುವಟಿಕೆಯ ಪೂರ್ವದಲ್ಲಿ ಯಾವ ರೀತಿ ತಾವು ಕೃಷಿಯನ್ನ ಮಾಡ್ಲಿಕ್ಕೆ ತಮ್ಮ ಹೊಲವನ್ನ ಹದ ಮಾಡ್ಕೋತೀರಿ, ಯಾವ ರೀತಿ ತಯಾರ ಮಾಡ್ಕೋತೀರಿ? ನಾವು ಮುಂಗಾರಿ ಬೆಳೆಯೊಳಗ ಉಗಾದಿ ಎಡಬಲ ರೀ ಸರ್, ನೆಗಲಿ ಹೊಡಿತೀವ್ರಿ ಸರ್. ಟ್ರ್ಯಾಕ್ಟರ್ ಆಗ್ಲಿ ಎತ್ತಲೆ ಆಗ್ಲಿ ನೆಗಲಿ ಹೊಡಿಸ್ತೇವ್ರಿ ಸರ್. ನೆಗಲಿ ಹೊಡಿಸಿ ಅದನ್ನ ಒಂದು 6 ತಿಂಗಳು ಬಿಟ್ಟು ಬಿಡ್ತೀವ್ರಿ ಸರ್. ಬಿಸಿಲು ತಿನ್ಬೇಕ್ರಿ ಅದು. ಬಿಸಿಲು ತಿನ್ನಿಂದ ಹೊಳ್ಳಿ ಗಳೆ ಮಾಡಿಸ್ತೀವ್ರಿ ಸರ್. ಅದ್ ಸಾಪ್ ಮಾಡಿಸ್ತೀವ್ರಿ, ರೆಂಟಿ ಹೊಡಿಸಿ. ಮತ್ತ ಅಲ್ಲಿದ್ದ ಮಿಷನ್ ಬಂದವ್ರಿ, ಅದು ರೂಟರ್ ಹೊಡಿಸ್ತೀವ್ರಿ ಸರ್. ರೂಟರ್ ಹೊಡಿಸಿ ರೋಣಿ ಮಡಿ, ಮಿರ್ಗನ್ ಮಳಿ, ಆ ಮಳಿಗೆ ನಾವು ಬೇಸಾಯ ಬಿತ್ತಾಕ ಪ್ರಾರಂಭ ಮಾಡಿದ ಮುಂದ ನಮ್ಗೆ ಯಾವ ಪೀಕ್ ಬೇಕು ಅದನ್ನ. ಈ ವರ್ಷ ಜೋಳ ಹಾಕಿದ್ವಿ ಸರ್, ಮೆಕ್ಕೆಜೋಳ. ಒಬ್ಬರದು ದಿವಸ ಇರುವುದು ಹೊಲ ಮಾಡ್ತೀವ್ರಿ ಸರ್. ಅಲ್ಲಿ ಲವಣಿ ಮಾಡ್ತೀವ್ರಿ ಸರ್. ಗ್ವಾಂಜೋಳ ಹಾಕಿದ್ರಿ ಸರ್, 1.5 ಎಕರೆ. 1.5 ಎಕರೆ ಸುರಪಾನ ಹಾಕಿದ್ವಿ, ಅದು ಲಕ್ಷಣ ಆತ್ರಿ ಸರ್. ಗ್ವಾಂಜೋಳ ಚೋಲೋ ಆತ್ರಿ ಸರ್, ಒಂದ್ 26 ಕ್ವಿಂಟಲ್ ಗ್ವಾಂಜೋಳ ಆತ್ರಿ ಸರ್. ಮತ್ತ ಅದನ್ನ ತೆಗೆದು ಈಗ ಅಂತರ್ ಬೇಸಾಯ ಮಾಡಿನ್ರಿ ಸರ್. ಶರಣಪ್ಪ, ಈಗ ತಾವು ರೂಟರ್ ಹೊಡಿಸ್ತಾನೆ ಅಂದ್ರಲ್ಲ, ರೂಟರ್ಗೆ ಒಂದ್ ದಿನಕ್ಕೆ ಎಷ್ಟು ತೋತಾರ ಬಾಡಿಗೆ? ಒಂದು ತಾಸಿಗೆ 800 ತಗೊಂತಾರಿ ಸರ್. ಒಂದು ತಾಸಿಗೆ 800, ಅದು 8 ತಾಸು 6 ತಾಸು ಹಿಂಗತಿ ಆಗತ್ರಿ ಸರ್. ಪೂರ್ತಿ 1 ಎಕರೆ ಹೊಲ ಮುಗಿಯಕ? 1 ಎಕರೆ ಹೊಲ ಇಲ್ರಿ ಸರ್, 4 ಎಕರೆ ಮುಗುತ್ತರಿ ಸರ್. ಅದು 4 ಎಕರೆನು 8 ತಾಸನೆ ಮುಗಿಯ 8 ತಾಸು ಮುಗುತ್ತರಿ ಸರ್. ಮುಗುತ್ತರಿ ಅದನ್ನ ಹೊಳ್ಳಿ ನಾವು ಮಳಿ ಆದ ತಕ್ಷಣನ ರೋಣಿ ಮಳಿ ಮೆರಗನ್ ಮಳಿಗೆ ನಾವು ಮೊದಲು ಗ್ವಾಂಜೋಳ ಸೂರ್ಯಕಾಂತಿ ಹಾಕ್ತಿವ್ರಿ ಸರ್, ಹೆಸರು ಹಾಕ್ತಿವ್ರಿ. ಅದನ್ನ ತೆಗೆದು ಹಿಂದಾಗಡ ಕಡ್ಲಿ ಜೋಳ 5 ಸಾಲು ಕಡ್ಲಿ 1 ಸಾಲು ಜೋಳ ಹಾಕಿನ್ರಿ ಸರ್. ನಮಗ ಸಾಕಷ್ಟು ಜೋಳ ಆಗತ್ತ ತಿನ್ನಾಕ. ಅಂತರ್ಬೇಸಾಯ ಪದ್ಧತಿ ಅಂದ್ರಿ ಸರ್, ಈ ವರ್ಷ ಜೋಳ ಕಡ್ಲಿ ಹಾಕಿದ್ರೆ ಮುಂದಿನ ವರ್ಷ ಮೆಣಸಿನ ಗಿಡ ಇಂಥವು ಹಾಕ್ತಿರ್ಬೇಸಾಯ. ಸಾಲಿಗೆ ಸಾಲು ಬಿಟ್ಟು ಬಿಟ್ಟು ಪದ್ಧತಿ ಸರಿ ಮಾಡ್ಬೇಕ್ರಿ. 4 ಸಾಲು ಅದನ್ನ 1 ಸಾಲು ಜೋಳ ಹಿಂಗ್ ಮಾಡಿದ್ರೆ ಬೆಳಿ ಬೆಳಿತೈತ್ರಿ ಸರ್. ಮೆಣಸಿನ ಗಿಡ ಬೆಳಿತೈತ್ರಿ, ಕಡ್ಲಿ ಬೆಳಿತೈತಿ, ಜೋಳ ಬೆಳಿತೈತಿ. ಅಂತರ್ ಬೇಸಾಯ ಮಾಡ್ಬೇಕಾದ್ರೆ ಸಾಲಿನ ಸಾಲು ಹಿಂಬಿರ್ಬೇಕ್ರಿ ಸರ್. ಹಂಗಾದ್ರೆ ಒಳ್ಳೆ ಬೆಳಿ ಬರ್ತೈತ್ರಿ ಸರ್. ವರ್ಷ ವರ್ಷ ಅದ ಬೆಳಿ ಹಾಕಿದ್ರಂದ್ರ ಬೆಳಿ ಬೆಳೆಯಂಗಿಲ್ಲ, ಅದು ಬೇರೆ ಬೇರೆ ಬೇರೆ ಬೇರೆ ಆಗ್ಬೇಕ್ರಿ ಸರ್. ಈ ವರ್ಷ ಹೆಸರು ಹಾಕಿದ್ರೆ ಮುಂದ್ ವರ್ಷ ಕಡ್ಲಿ ಹಾಕ್ಬೇಕು, ಕಡ್ಲಿ ಹಾಕಿದ್ರೆ ಮುಂದ ತೊಗರಿ ಹಾಕ್ಬೇಕ್ರಿ, ತೊಗರಿ ಹಾಕಿದ್ರೆ ಸೂರ್ಯಪಾನ ಹಾಕ್ಲಿ, ಹಿಂಗತಿ ಯಾವ್ದಾರ ಬದ್ಲಿ ಬದ್ಲಿ ಬದ್ಲಿ ಹಾಕ್ಬೇಕ್ರಿ. ಅಂದ್ರೆ ಬೆಳಿ ಹುರುಪದಿಂದ ಬೆಳುತ್ತತ್ರಿ ಸರ್. ಬರೇ ಅದನ್ನ ಹಾಕಿದ್ದ ಹಾಕಿದ್ ಅಂದ್ರೆ ಅವು ಬೆಳೆಯಂಗಿಲ್ಲ, ಸಜ್ಜಾಗುದಲ್ರಿ ಸರ್. ಎಲ್ಲಾ ತರದಿಂದ ಹುಳ್ಳಿ ಬೆಳಿತಾರ್ರಿ, ಅದ್ರಾಗ ಬಿಳಿಜೋಳದಾಗ ಕುಸುಬಿ ಬೆಳಿತಾರ್ರಿ ಸರ್, ಅಗಸಿ ಬೆಳಿತಾರ, ಹಿಂಗ ಒಂದೊಂದ್ ತರ ಬೆಳಿ ಬೆಳಿತಾರ. ಅಂತರ ಬೇಸಾಯನ ಮಾಡ್ಬೇಕಂತ ಯಾಕೆ ಅನಿಸ್ತದೆ ತಮಗ? ಅಂದ್ರ ನಮಗ ಜೋಳ ಬರ್ತಾವ್ರಿ ಸರ್, ಮತ್ತ ಅದು ಪೀಕ್ ಕಳ್ಳಿನ ಬರ್ತೈತ್ರಿ ಸರ್, ಮತ್ತ ಉಣ್ಣಾಕ ನಮಗ ಹಾರ ಆಗತ್ತಲ್ರಿ ಸರ್, ಬರೇ ಅದನ್ನ ರೊಕ್ಕ ನೋಡ್ಕೊಂಡ್ರೆ ನಮಗ ಹಣ್ಣು ಬೇಕಲ್ರಿ ಸರ್. ಹೌದೌದು, ಅದ್ರ ಸಲಾಗ ಅಂತರ್ ಬೇಸಾಯ ಮಾಡುದ್ರಿ ಸರ್. ಆಮೇಲೆ ಒಂದ್ ಬೆಳೆ ಕೈ ಕೊಟ್ರು ಇನ್ನೊಂದು ಬೆಳೆ ನಮಗ ಹಿಡುತ್ತೈತ್ರಿ ಸರ್, ಅದಕ್ಕ ಮಾಡುದ್ರಿ ಸರ್. ಇಲ್ಲಿಲ್ಲಂದ್ರ ನಾಲ್ಕು ಸಾಲು ಐದು ಸಾಲು ಜೋಳ ಮಾಡ್ತೀವ್ರಿ, ಒಂದ್ ಸಾಲ ತೊಗರಿ ಹಾಕ್ತಿವ್ರಿ ಸರ್ ಅಂತರ್ ಬೇಸಾಯ. ಅದನ್ನ ತೊಕೊಂಡಿಂದ ತೊಗರಿ ಬರ್ತೈತ್ರಿ ಸರ್, ತೊಗರಿ ಏನು ಅನುಕೂಲ ಆಗತ್ರಿ, ಇನ್ನೇನು ಒಳ್ಳೆ ಎಣ್ಣೆ ಪೀಕ್ ಮಾಡಕ್ ಬರಂಗಿಲ್ರಿ ಸರ್. ಅದೊಂದು ಅದೊಂದು ಎರಡು ಪೀಕ್ ಜೋಳ ಹೋತು ತೊಗರಿ ಆಗತ್ರಿ ಸರ್, ತೊಗರಿಗೂ ಇದು ಜೋಳ ಆಗಿರುತ್ತೆ ಸರ್. ಅದಕ್ಕೆ ಅಂತರ್ ಬೇಸಾಯ ಎರಡು ಪೀಕ್ ಮಾಡುದ್ರಿ ಅದ್ರಾಗ ಡಬಲ್ ಅಂದ್ರ ನಾವು ರೈತರು ಹಣ್ಣಿಗೆ ಅಂತೀವ್ರಿ ಸರ್. ಮತ್ತ ಅದಕ್ಕ ನೋಡ್ಕೊಂಡು ನಸಿನಾಗ ಹೋಗಿ ಹೋಗಿ ಯಾವ ತರ ಎಣ್ಣೆ ಹೊಡಿಬೇಕು, ಏನ್ ಮಾಡ್ಬೇಕು, ಕಳೆ ಯಾವಾಗ ತೆಗಿಬೇಕು, ಹಂಗ್ ಮಾಡಿ ಪದ್ಧತಿ ರೀ. ಬಿತ್ತಿದ ಒಂದು ಹದಿನೈದು ಇಪ್ಪತ್ತಿಂದಾಗ ಎಡಿ ಹೊಡಿತೀವ್ರಿ ಸರ್, ಎಡಿ ಹೊಡೆದು ಕಳೆ ನಿಯಂತ್ರಣ ಮಾಡ್ತೀವ್ರಿ ಸರ್, ಕಳೆ ತೆಗಿಸ್ಬೇಕ್ರಿ ಸರ್. ಕಳೆ ತೆಗಿಸಿಲ್ಲ ಕೈಗಳೆ ಮಾಡ್ಬೇಕ್ರಿ ಸರ್, ಇಲ್ಲಾಂದ್ರೆ ಬಡ್ಡ್ಯಾಗ ಉಳಿದು ಬಿಡ್ತೀರಿ ಸರ್, ಅದು ಬರೇ ಎಡಿ ಹೊಡೆದ್ರು ನಡೆಯಂಗಿಲ್ಲ. ಅದನ್ನ ತೆಗೆದಿಂದ ಹಿಂದಾಗಡೆ ಮಳೆ ಪಳೆ ಆತಂದ್ರ ಇಟ್ಟು ಏನ ಗೊಬ್ಬರ ಪಪ್ಪರ. ಈ ಕೈಗಳೆ ಮಾಡ ಚಲೋ ಅಂತಿರೋ ಏನ ಔಷಧಿ ಹೊಡೆದ್ ಬಿಟ್ಟು? ಕೈಗಳೆ ಮಾಡುದ ಒಳ್ಳೇದ್ರಿ ಸರ್, ಅದು ಪೀಕ್ ಸುಡ್ತೈತ್ರಿ ಸರ್. ಅದಕ್ಕ ಔಷಧಿ ಹೊಡೆದ್ರ ಪೀಕ್ ಸುಡ್ತೈತ್ರಿ ಸರ್, ಪೀಕ್ ರುಜಾಸುದಲ್ರಿ ಸರ್. ಇದಕ್ಕ ರುಜಾಸ್ತತ್ರಿ ಇದು ಕೈಗಳೆ ಮಾಡಿದ್ದು. ಕೈಗಳೆ ಮಾಡಿದ್ದು ಸ್ವಲ್ಪ ಕೈ ಹಿಡಿತೈತಿ, ಬೆಳೆ ಎಲ್ಲ ಚಲೋ ಬರುತ್ತರಿ, ಮಸ್ತ್ ಎಣ್ಣೆ ಬರುತ್ತರಿ. ಮತ್ತ ಭೂಮಿ ಸಡ್ಲ ಆಗತ್ರಿ ಸರ್, ಅದಕ್ಕ ಎಣ್ಣೆ ಹೊಡುವಲ್ಲಿ ಸಡ್ಲ ಆಗುದಿಲ್ರಿ ಸರ್ ಭೂಮಿ. ಇದಕ್ಕ ಕಳೆಯಕ ಭೂಮಿ ಸಡ್ಲ ಆಗತ್ರಿ ಸರ್, ಬೇರು ಸಣ್ಣ ಬೇರು ಹರಿತೈತ್ರಿ, ಒಳ್ಳೆ ಹೊಸ ಬೇರು ಬಿಡ್ತೈತ್ರಿ ಸರ್, ಬಿಟ್ಟಿಂದ ಅದು ಪೀಕ್ ರುಜಾಸ್ತತೆ. ಹೌದಾಗತ್ರಿ ಸರ್, ಏನ್ರಿ ಈ ತರ ಮಾಡ್ತೀವ್ರಿ. ಮತ್ತ ಈಗ ಲವಣಿ ಮಾಡೇನಂದ್ರಿ, ಎಷ್ಟು ಎಕರೆ ಲವಣಿ ಮಾಡಿರಿ? ಅದು ಐದು ಎಕರೆ ಐತ್ರಿ ಸರ್. ಮತ್ತೊಂದು ಹೊಲ ಅವ್ರದಾರಿ ಧನ್ಯಾರ್ದ, ಅದೊಂದು ಐದು ಎಕರೆ ಮಾಡಿವ್ರಿ ಸರ್. ಅದ್ ಕಬ್ಬು ಹಚ್ಚಿವ್ರಿ ಸರ್. ಒಟ್ಟೊಂದು ಹತ್ತು ಎಕರೆ ಲವಣಿ ಮಾಡಿವ್ರಿ ಸರ್. ಅದ್ರ ಕಬ್ಬು ಹಚ್ಚಿ ಹಚ್ಚಿವ್ರಿ ಸರ್. ಅದು ನೀರಾವರಿ ಅದರ, ಅದು ಒಂದು ತುಂಡು ಬೇರೆ, ಅದೊಂದು ತುಂಡು ಬೇರೆ ರೀ ಸರ್. ಅದು ಅದು ಒಳಗೆ ಹೆಚ್ಚೈತ್ರಿ ಸರ್, ನೀರ್ ಐತ್ರಿ. ಅದ್ ಕಬ್ಬು ಹಚ್ಚಿನ್ರಿ ಸರ್ ಈ ವರ್ಷ. ಎಲ್ಲಿ ನೀರ್ ಐತ್ರಿ ಅಲ್ಲಿ ಕಬ್ಬು ಹಚ್ಚಿರಿ, ಇನ್ನ ನೀರ್ ಇಲ್ಲದ ಕಡೆ ಮತ್ತೆ ಅಂತರ್ಬೇಸಾಯ ಮಾಡಿನ್ರಿ ಸರ್. ಈಗ ಕಬ್ಬನ್ನ ಯಾವ ತರ ತಾವು ನಾಟಿ ಮಾಡ್ತೀರಿ, ಯಾವ ರೀತಿ ಹೊಲವನ್ನ ತಯಾರ ಮಾಡ್ಕೊಂಡು ನಾಟಿ ಮಾಡ್ತೀವಿ? ಅದು ಮೊದಲ ಸೂರ್ಯಪಾನ ಹಾಕಿದ್ವಿ ಸರ್, ಸೂರ್ಯಕಾಂತಿ. ಅದು ಪೌಡರ್ ತೊಳೆದ್ರೆ ಲುಕ್ಸಾನ್ ಆತ್ರಿ ಸರ್. ಅದನ್ನ ಹೊಳ್ಳಿ ರೋಟರ್ ಹೊಡಿಸಿ ಬಿಟ್ಟಿನ್ರಿ, ರೋಟರ್ ಹೊಡಿಸಿ ನೇಗಿಲಿ ಹೊಡಿಸಿದ್ರಿ, ಪರಟಿ ಪಳ ನೇಗಿಲಿ ಹೊಡಿಸಿ ಒಂದ್ ತಿಂಗಳು ಬಿಟ್ಟಿವ್ರಿ ಸರ್. ತಿಂಗಳು ಬಿಟ್ಟು ಹೊಳ್ಳಿ ಮತ್ತ ರೋಟರ್ ಹೊಡಿಸಿದ್ರಿ ಸರ್. ರೋಟರ್ ಹೊಡಿಸಿ ಮತ್ತ ಅದಕ್ಕೆ ಬೋದು ಬಿಟ್ಟಿಸಿನ್ರಿ ಸರ್, ಕಬ್ಬು ಸಾಕ್ ಬೋದು. ಬೋದು ಬಿಡಿಸಿಂದ ನಾಟಿ ಕಬ್ಬು ತಂದು ಹಚ್ಚಿಸಿದ್ರಿ ಸರ್. ಒಂದ್ ಎಕರೆಕ ಐದೂವರೆ ಸಾವಿರ ರೂಪಾಯಿ ರೀ ಸರ್ ಹಚ್ಚಾಕ ಅದನ್ನ ಕಬ್ಬು ನೋಡ್ರಿ, ನಾಟಿ ಕಬ್ಬು ಹಚ್ಚಾಕ. ಅದಕ್ಕ ಸಾವಿಳ ಗೊಬ್ಬರ ಹಾಕಿವ್ರಿ, ಮೊದಲ ಎರಿಹುಳದ ಗೊಬ್ಬರ ಹಾಕ್ತಿವ್ರಿ ಸರ್. ಅದಕ್ಕ ಎರಿಹುಳದ ಗೊಬ್ಬರ ಅಥವಾ ಡಿ ಎ ಪಿ ಗೊಬ್ಬರ ಇಂಥದ್ ಹಾಕಿ ಅದಕ್ಕೆ ಸಾಲಿಗೆ ಕಬ್ಬು ಹಾಕ್ತಿವ್ರಿ ಸರ್. ಕಬ್ಬು ಹಾಕ್ಸಿಸಿ ಮಣ್ಣು ಹಿಡಿದ್ರಿ, ಕಬ್ಬು ತುಳಿಯಂಗಿಲ್ಲ, ತುಳಿಯಂಗಿಲ್ರಿ ಸರ್. ಅದು ತುಳಿದ್ರೆ ಕೈ ಹಿಡಿದೈತ್ರಿ ಸರ್. ಈಗ ಯಾರು ಮಾಡಿದ್ರೆ ತುಳಿದ್ರೆ ಬರ್ತಾರೆ ಒಳ್ಳೇದ್ರಿ ಸರ್. ಅದು ಅದಕ್ಕಿಂತ ಇದು ಆಗ ಹಚ್ಚಕ್ಕಿಂತ ತುಳಿದ ಹಚ್ಚೋದು ಒಳ್ಳೇದ್ರಿ ಸರ್. ಒಲ್ಲೆಂತಾರಿ ಸರ್, ಆಳು ಮಾಡಕ್ ಒಲ್ಲೆಂತಾರಿ ಸರ್. ಈಗಾಗ ಹರಿಗೆ ಹಾಕಿ ಮ್ಯಾಲೆ ಮಣ್ಣು ಎಳ್ದ್ ಬಿಡ್ತಾರೆ, ಬೋದ್ನೇನ್ ಮಣ್ಣ್ರಿ ಸರ್ ಮಕ್ಳ ಎಳ್ದ ಹಿಂದ ನೀರ್ ಬಿಟ್ಟು ಬಿಡುದ್ರಿ ಸರ್. ಅದಕ್ಕೆ ನೀರ್ ಹಾಯ್ಸಿ, ನೀರ್ ಹಾಯ್ಸಿ ಬಿಡುದ್ರಿ ಸರ್. ನೀರ್ ಹಾಯ್ಸಿಂದ ಒಂದ್ ಹದಿನೈದು ದಿನಕ್ಕೆ ಹುಟ್ಟಕ್ ಚಾಲು ಮಾಡ್ತಾರಿ ಸರ್. ಅದು ಈಗ ತಿಂಗಳ ದಿನ ಆತ್ರಿ ಸರ್. ಈಗ ವರ್ಷದಿಂದ ಕಬ್ಬು ಬೆಳೆಯಾಗತ್ತೆ, ಗೇನು ಸೋಟು ಗೇನು ಸೋಟು ಬಂದತ್ರಿ ಸರ್. ಮೊದಲು ಅನುಭವ ಐತ್ರಿ ಸರ್, ಮೊದಲು ಒಂದ್ ಮಾಡಿದ್ವಿ ಸರ್, ಅನುಭವ ಐತ್ರಿ, ಅದ್ರ ಪೂರ್ತಿ ಅನುಭವ ಐತ್ರಿ. ಯಾ ತರ ಮಾಡ್ಬೇಕು ಯಾ ತರ ಇಲ್ಲ. ಈಗ ಆಳು ಬಾಳ ಹೋಗ್ತಾವ್ರಿ ಸರ್. ಆ ಕಳೆ ಕಳೆ ತೆಗಿಯಕ್ ಎಷ್ಟು ಕೊಡ್ತೀರಿ ನೀವು? ಅದು ಮೂರುವರೆ ನೂರು ರೂಪಾಯಿ ನಾಲ್ಕು ನೂರು ರೂಪಾಯಿ ರೀ ಸರ್. ಈಗ ಒಂದಿನಕ್ಕೆ ರೀ ಸರ್ ಆಳಿಂದು. ಈಗ ಭಯಂಕರ ಕೂಲಿ ಆಗತ್ರಿ ಸರ್. ಅದಕ್ಕೆ ಕೃಷಿ ತಜ್ಞರನ್ನ ಕರೆಸಿ ಕೇಳಿದಿನ್ರಿ ಸರ್, ಇದಕ್ಕೆ ಏನ್ ಮಾಡ್ಬೇಕು ಅಂತೇಳಿ. ಇಲ್ಲ ಎಣ್ಣೆ ಸ್ಪ್ರೇ ಮಾಡ್ರಿ, ಏನೂ ಆಗುದಿಲ್ಲ, ಕಬ್ಬು ಒಳ್ಳೆ ರೀತಿ ಬರುವಂತದ್ದು ಕೊಡ್ತೀವಿ ಅಂತ ಹೇಳಿದ್ರಿ ಸರ್ ಕೃಷಿ ತಜ್ಞರು. ಮತ್ತ ಅದನ್ನ ತಂದಾನ್ರಿ, ಮಣ್ಣಿಗೆ ಬಾಗಲಕೋಟೆಗೆ ಹೋಗಿ ಮಗ ತಂದಾನ್ರಿ ಸರ್. ಮತ್ತ ಈ ವರ್ಷದಿಂದ ಬೆಳೆಯಕ ಚಾಲೂ ಮಾಡಿವ್ರಿ ಸರ್. ಹಿಂದೆ ಕಬ್ಬನ್ ಬೆಳೆದಿದ್ರಲ್ಲ, ಎಷ್ಟು ಕ್ವಿಂಟಲ್ ಮಾಡಿದ್ರಿ? ಅದು ಮೂರು ಎಕರೆ ಇತ್ರಿ ಸರ್, ಎರಡು ಎಕರೆ ಬೇರೆ ಮಾಡಿದ್ವಿ ಸರ್. ಅದು ಮಾಡಿದ್ರೆ ನೂರ ಐವತ್ತು ಟನ್ ಆಗೈತ್ರಿ ಸರ್ ಮೂರು ಎಕರೆ. ಎಕರೆಕ್ ಐವತ್ತು ಟನ್ ಆಗಿತ್ರಿ ಸರ್ ಎಕರೆಕ. ಅದು ಇಪ್ಪತ್ತೆಂಟು ನೂರು ರೂಪಾಯಿ ರೇಟ್ ಇತ್ರಿ ಸರ್ ಅವಾಗ. ಈಗ ಮತ್ ಮೊನ್ನೆ ತರ ಮಾಡ್ಯಾರಿ ಸರ್, ಮೂರು ಸಾವಿರದ ಎರಡ್ನೂರು ಮೂರ್ ನೂರು ರೂಪಾಯಿ ಮಾಡ್ಯಾರಿ ಸರ್. ಅದ್ರಾಗ ಬಾಳ ಮುರಿತಾರಿ ಸರ್, ಬಾದ್ ಮುರಿತಾರಿ. ಹತ್ತು ಟನ್ ಆತಂದ್ರೆ ಒಂದ್ ಟನ್ ಮುರಿತಾರಂತ್ರಿ ಸರ್. ರೈತರು ಬಾಳೆ ಸುದ್ದಿ ಇಲ್ಲ ಏನ್ರಿ, ಮತ್ತ ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ನಮ್ಗೆ ಉಳಿಬೇಕಾದ್ರ ಒಂದ್ ನಾಲ್ಕನೇ ಉಳಿದ್ರಂದ್ರ ದೊಡ್ಡ ಪುಣ್ಯ ಹೇಳಿ ಸರ್. ಆಳಿಂದ ಬಾಳ ಬಾಳದ. ಮತ್ತ ಬಾಡಿಗೆ ಕೊಡ್ಬೇಕ್ರಿ, ಗಡೆದ ಬಾಡಿಗೆ ಎಲ್ಲಾ ಖರ್ಚು ಜಾಸ್ತಿ ರೀ ಸರ್. ಬಹಳ ಜಾಸ್ತಿ ರೀ. ಈಗ ನೀವು ಕೃಷಿ ಮಾಡಾಕತ್ತಿರಲ್ಲ, ಈಗ ನಿಮ್ಗೆ ಸಾಧಾರಣವಾಗಿ ಒಂದು 70-71 ವರ್ಷ ಇರಬಹುದು ಸರ್. ತಾವು ತಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಂಡು ಗಟ್ಟಿಮುಟ್ಟಾಗಿ ಈ ಕೃಷಿಯನ್ನ ಮಾಡ್ತಾ ಇದ್ರಿಂದ ನಿಜಕ್ಕೂ ಮೆಚ್ಚುವಂತದ್ದು. ತಮಗ ಕೃಷಿಯಲ್ಲಿ ಯಾರ್ಯಾರು ಕೈ ಜೋಡಿಸ್ತಾರ ಮನ್ಯಾಗ? ಮನ್ಯಾಗ ಮಗ ಅದನ್ರಿ ಸರ್, ನಮ್ಮ ಕುಟುಂಬದಾರಿ ಸರ್ ಬರ್ತಾರಿ ದಿನಾ ಹೊಲಕ್ರಿ. ನಾವು ಮಾತ್ರ ಬೆಳಿಗ್ಗೆ ಎದ್ದವನ ಹೊಲಕ್ರಿ ಸರ್, ತಿಪ್ಪಿಗಿ ತಪ್ಸಲ್ರಿ. ಮಗ ತಪ್ಪಿಸಿದ್ರು ನಮ್ಮ ಹೆಣ್ಮಕ್ಳು ತಪ್ಪಿಸಿದ್ರು ನಾ ತಪ್ಸಂಗಿಲ್ರಿ. ಹೋಗಿ ಒಂದ್ ತಾಸು ಕೆಲಸ ಮಾಡೇ ಬರ್ತೀನಿ ಸರ್. ಎಷ್ಟು ಗಂಟೆಗೆ ಹೇಳ್ತೀರಿ ದಿನ? ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ ಸರ್. ನೀರ್ ಕಾಯಿಸ್ಕೊಂತೀವ್ರಿ, ಜಳಕ ಮಾಡ್ತೀವಿ, ಹೊಳಿ ಹೊಲಕ್ಕೆ ಹೋಗಿ ಒಂದ್ ಕಾಲಾಗ ಕಸ ಇತ್ತಂದ್ರೆ ಅದನ್ನ ಕಿತ್ತಿ ಎಜ್ಜಿಡ್ತೀನಿ ಸರ್. ಆ ಕಸ ಬಿಟ್ಟು ಹೋಗಂಗಿಲ್ರಿ ಮುಂದ. ಈಗ ಮನೆಯಲ್ಲಿ ದನಕರುಗಳು ಇಟ್ಟಿರೋ? ದನಕರ ಇದ್ದೂರಿ ಸರ್, ಮಕ್ಕಳು ಸ್ವಲ್ಪ ಬ್ಯಾರೆ ಆದ್ರಿ ಸರ್ ಅತ್ತಾಗಿತ್ತಾಗ. ಮತ್ತ ನಮಗ್ ನೇಗೂಗಲ್ ಅಂದ್ರೆ ಅವರು ಡ್ಯೂಟಿ ಹೋಗೋರಿ. ಮಗ ಸೊಲೋದನ್ರಿ ಸಣ್ಣ. ಎಷ್ಟು ಜನ ಮಕ್ಕಳು ರೀ? ಇಬ್ಬರು ಸರ್, ಇಬ್ರು ಹೆಣ್ಮಕ್ಳು ಇಬ್ರು ಗಂಡ್ಮಕ್ಳ್ರಿ. ಅವರು ಕೊಟ್ಟ ಮನೆಗೆ ಹೋಗ್ಯಾರಿ ಸರ್. ಗಂಡ್ಮಕ್ಳು ಅದಾರ್ರಿ, ಹಿರಿಯವ ನನ್ನಂತೆಗ ಅದನ್ರಿ, ಸಣ್ಣವ. ಮತ್ತ ಈಗ ತುಕ್ನಿ ಕಾಲ್ರಿ, ಕ್ಯೂರಿಪ್ಪ ಮಾಡ್ಕೊಂತೀನ್ರಿ ಅಂತಾರೆ. ಈಗ ನಮ್ಮನ್ನು ಬಿಡುಲ್ರಿ, ಸಣ್ಣ ಮಗ ಒಳ್ಳೆ ಇದ ಸಂಪರ್ಕ ಐತ್ರಿ ಸರ್. ದೊಡ್ಡ ದೊಡ್ಡವ್ರು ಕೂಡ ಗೆಳ್ತಾನ್ರಿ, ದೊಡ್ಡ ಆಫೀಸರ್ ಕೂಡ. ಮಾಡ್ತಾರ್ರಿ ಅವ್ರು? ಗೈಡ್ ಹೇಳ್ತಾನ್ರಿ ಸರ್, ಐವಳಿ, ಪಟ್ಟದ ಕಲ್ಲು, ಬದಾಮಿ, ಗೈಡ್ 14-15 ಭಾಷೆ ಮಾತಾಡ್ತಾನ್ರಿ ಸರ್. ಚಲೋ ಅದನ್ರಿ ಸರ್, ಗ್ರಾಜುಯೇಟ್ ಏನ್ರಿ ಸರ್. ಅವನ ಮಕ್ಕಳು ಹಂಗಾದ್ರಿ ಸರ್, ಶಾಲಿ ಒಳಗ ಪ್ರವೀಣರ್ ಅದಾರಿ ಸರ್. ಒಬ್ಬಕ್ಕೆ ಅಗ್ರಿಕಲ್ಚರ್ ಕಲಿತಾರ್ರಿ ಮೈಸೂರು ಆಚೆ ಕಡೆ. ಇಬ್ರು ನವೋದಯ ಐತ್ರಿ ಸರ್, ಒಬ್ಬ 8ನೇ ಚದನ್ರಿ ಸರ್ ಮೊಮ್ಮಗ. ಹಿರಿಯವನ ಮಗ ಬಾಗಲಕೋಟೆ ಕಲಿತಾನ್ರಿ ಸರ್. ಈ ಕೃಷಿಯನ್ನ ಮಾಡ್ತಾ ಇದ್ರಲ್ಲ, ಅಂತರ್ ಬೇಸಾಯ ಮಾಡ್ತಾಗತ್ತೀರಿ, ಕಬ್ಬನ್ ಮಾಡಾಗತ್ತೀರಿ. ಈಗ ಒಂದು ಸಲ ಕಬ್ಬನ್ನ ನಾಟಿ ಮಾಡಿದ್ರ ಎಷ್ಟು ವರ್ಷದವರೆಗೂ ತಾವು ಕಬ್ಬನ್ನ ತೆಗಿಯಂಗಿಲ್ಲ? 3 ವರ್ಷ ತನ ಬರ್ತತ್ರಿ ಸರ್. ಅದು ಅಗದಿ ಪದ್ಧತಿ ರೀ ಮಾಡಿಬಿಟ್ರೆ 3 ವರ್ಷ ತನ ನಾಟಿ ತೆಗಿಯಕ್ ಬರುದಿಲ್ರಿ ಅದೆಲ್ಲ. ಮತ್ತೆ ಒಂದೇಳೆ ಅದು ಹಿಂತನ ಆತು ಸಜ್ಜ ಆಗಲಿಲ್ಲ ಅಂದ್ರೆ 2 ವರ್ಷ ಮಾತ್ರ ಗ್ಯಾರಂಟಿ ಬರ್ತ್ರಿ ಸರ್, ದೊಡ್ಡ ಬೆಳೆ ಬರ್ತ್ರಿ. 3ನೇ ವರ್ಷಕ್ಕ ಮಾಡಿದ್ರು ಬರ್ತ್ರಿ ಸರ್. ಅದು ಮೇಲ್ ಗೊಬ್ಬರ ಹಾಕ್ಬೇಕ್ರಿ ಸರ್. ಅದಕ್ಕೆ ಗೊಬ್ಬರ ನಾವು ಎಷ್ಟು ಅದನ್ನ ದುಡಿತೀವಿ ಅಷ್ಟು ಫಲ ಕೊಡ್ತೈತ್ರಿ ಸರ್. ಮತ್ತೆ ದುಡಿಲ್ಲ ಅಂದ್ರೆ ಆಗಾಗಿಲ್ರಿ ಸರ್. ದುಡಿಬೇಕು, ದುಡಿಬೇಕ್ರಿ ಸರ್. ಶ್ರಮ ಪಡಿಬೇಕು. ನಮ್ಗೆ ನೇಗ್ಲಿಕ್ಕಂದ್ರೆ ಆಳ ತಗೋಬೇಕು, ಮಾಡ್ಬೇಕ್ರಿ ಸರ್. ಅಂದ್ರೆ ನಮ್ಗೆ ಫಲ ಕೊಡ್ತೈತ್ರಿ ಸರ್. ಇಲ್ಲಂದ್ರೆ ಆಗಾಗಿಲ್ರಿ. ಈಗ ತಮಗೆ ಹಿರಿಯ ಮಗನು ತಮ್ಮ ಕೃಷಿಯಲ್ಲಿ ಅವನ ಮಾಡಿ ಸರ್ ಮಾಡ್ತಾನ್ರಿ. ನೀರ್ ಹಸೋದು ನಾನು ಅವ್ನ ಜೋಡಿ ಹೋಗ್ತೀನಿ. ದನಕರಗಳನ್ನ ಯಾಕೆ ತೆಗೆದ್ರಿ ತಾವು? ಅಂದ್ರ ಮನ್ಯಾಗ ಹೆಚ್ಚಾಗಿ ಮಾಡೋರಿಲ್ದಾಗತ್ರಿ ಸರ್. ಮೊಮ್ಮಕ್ಳು ಕೊಟ್ಟ ಮನೆಗೆ ಅಲ್ಲೇ ಇಲ್ಲಿ ಹೋಗ್ಬಿಟ್ರು. ಮತ್ತ ಮಗ ನಾನು ಇಬ್ರು ಆದಿವಿ. ಮತ್ತ ಹೆಣ್ಮಕ್ಳು ಅದಾರಿ ಸರ್. ಸಸಿ ಒಬ್ಬಕ್ಕೆ ಕಾಯಿಪಲ್ಲೆ ಮಾರ್ತಾರ್ರಿ. ಕಾಯಿಪಲ್ಲೆ ಬೆಳಿತೀರಿ? ಹ್ಞೂ ಬೆಳಿತೀವ್ರಿ ಸರ್. ಏನೇನ್ ಬೆಳಿತೀರಿ? ಕೋತಂಬರಿ, ಮೆಂತೆ ಪಲ್ಯವು, ಈ ಮೂಲಂಗಿ, ಇವನ್ನೆಲ್ಲ ಬೆಳಿತೀವ್ರಿ ಸರ್. ಅದನ್ನ ಎಷ್ಟು ಎಕರೆ ಹಾಕಿರಿ? ಅದ್ರ ಕೂಡ ಹಾಕಿವ್ರಿ ಸರ್. ಈ ಬದುವಿನಾಗ ಏನೇನ್ ಬೆಳಿತೀರಿ? ಬದಿನಾಗ ಹಿರಿ ಬೆಳ್ಳಿ, ಸೌತಿ ಬೆಳ್ಳಿ ಇಂಥವ್ ಮಗ್ಲು ಹಾಕಿರ್ತೀವ್ರಿ ಸರ್. ಹಾಕಿರ್ತೀವ್ರಿ. ಎಷ್ಟು ಬರ್ತಾವು ಮಣಿ ಬೆಳಕಿಗೆ? ನಮಗ ಸ್ವಾರಲ್ರಿ ಸರ್. ಏನೇನು ಇದು ಏನು ಮೆಂತೆವು, ಕೋತಂಬರಿ, ಮೂಲಂಗಿ ಐತಲ್ರಿ ಸರ್, ಹಾಕತ್ರಿ, ಬೇಸ್ ಆಗತ್ರಿ ಸರ್. ಈಗ ಹಾಕಿವ್ರಿ ಸರ್ ಅದನ್ನ. ಈಗ ಇದ ಒಂದ 2 ದಿನ ಆತ್ರಿ ಸರ್ ಹಾಕಿ ನಾಟೈತ್ರಿ ಸರ್. ಶುರು ಮಾಡಿವ್ರಿ ಸರ್, ಬೇಸ್ ನಾಟೈತ್ರಿ. ಇನ್ ಮೇಲೆ ಮತ್ತ ಕಸ ಕಡ್ಡಿ ತೆಗೆದು ಕೃಷಿ ಮಾಡಾಕತ್ತಿರಲ್ಲ, ಯಾವಾಗಾದ್ರು ತಮ್ಮ ಭೂಮಿಗೆ ಮಣ್ಣು ಪರೀಕ್ಷೆ ಮಾಡಿಸಿರಿ? ಮಣ್ಣ ಪರೀಕ್ಷೆ ಮಾಡಿಸಿವ್ರಿ ಸರ್. ಅದು ಹೊಳ್ಳಿ ನಮಗ್ ಬರ್ಲೇ ಇಲ್ರಿ ಸರ್. ಅವರು ಕೃಷಿ ಆಫೀಸಿನಿಂದ ಬಂದು ನೀವು ಹೋಗಿ ಕೇಳ್ಬೇಕು ಅವ್ರು ಅದಕ್ಕೆ ಏನಾತು ಅಂತಂದು. ಹ್ಞೂನ್ರಿ ಸರ್, ಒಂದ್ ಹೊಲ ಸ್ವಲ್ಪ ಎಡ ಐತ್ರಿ ಸರ್. ನಮ್ಮ ಅಜ್ಜಾರ್ ಹಿಡಿದ್ರಿ ಸರ್. ಅದು ಆ ಹೊಲ ಜೇವಳ ಆಡತ್ರಿ ಸರ್. ಅದನ್ನಿಟ್ಟು ಊಟ ಕಿತ್ತು ಬಿಡ್ತಾರಿ. ಮೊದಲು ದೊಡ್ಡ ಮಳೆ ಆತಂದ್ರ ಊಟ ಕಿತ್ತಿ ಅದ್ರಾಗ ಒಂದ್ 2-3-4 ಮಾವಿನ ಗಿಡ ಅದ್ರಿ ಸರ್. ನಮ್ಮ ಅಜ್ಜಾರ್ ಹಚ್ಚಿದ್ದು ನಮ್ಮ ಹುಟ್ಟೋಳಿನ ಹಚ್ಚಾರಿ. 70 ವರ್ಷದ ಗಿಡ ಅದ್ರಿ ಸರ್. ಅವು ಅದರಲ್ಲೇ ಚುಲೋ ಹಾಕೋರಿ ಸರ್. ಒಂದ್ ತೆಂಗಿನಕಾಯಿ ಐತಿ ಕಾಯಕತ್ರಿ ಸರ್. ಒಂದ್ ಜವರಿ ಗಿಡ, ಆ ಗಿಡದಾಗ ನಾವು ಲಾಭ ತಗೊಂತೀವ್ರಿ. ಇದನ್ನು ಕರೆಂಟ್ ಇತ್ರಿ ಸರ್. ಅದು ಸಣ್ಣ ನೀರ್ ಒಂದ್ ಅಳತಿ 2 ಇಂಚ್ ನೀರ್ ಐತ್ರಿ ಸರ್. ಅದನ್ನ ಒಬ್ರು ಪಾಮ್ ಗಿಡ ಅಂತ ಹಚ್ಚಿಬಿಟ್ಟಾರ ಸರ್. ವಾಯರ್ ಬಂದ್ಬಿಟ್ಟವ್ರಿ, ಅದನ್ನ ಕಟ್ ಮಾಡಿಸ್ಯಾರ ಸರ್. ಅವನ್ ಕಂಬ ಕಿತ್ತಿ ಮತ್ತೊಂದ್ ಕಡೆ ತಗೊಂಡು ಹಾಕ್ಬೇಕಂತೀವ್ರಿ ಸರ್. ಅದು ಹಸಿ ಇತ್ರಿ. ಹಸಿದ ಕಾರಣಕ್ಕ ಅವರು ಹಸಿ ಆರ್ಲಿ ಆರಿಂದ ಕಿತ್ತಿ ಹಾಕ್ತಿವಿ ಅಂದಾರ ಸರ್. ಒಂದ್ 30 ರೂಪಾಯಿ ಗಡ ಇರ್ತಾರೆ ಸರ್. ಅದು ಹೋದ್ರ ಹೋದಕ್ಕ ಹಾಕಿ ಒಂದ್ 70 ಕೆಜಿ ಭತ್ತ ತಿಂದ್ರಿ ಸರ್. ಗಂಗಾವತಿ ಅಂತೇಕ ಆ ಭತ್ತ ಹಾಕ್ಬೇಕಂತ ವಿಚಾರ ಮಾಡ್ರಿ ಸರ್. ಭತ್ತ ಆಗತ್ರಿ ಸರ್, ಗ್ಯಾರಂಟಿ ಭತ್ತ. ಒಂದ್ 20-25 ಚೀಲ ನೆಲ್ ಆಗತ್ರಿ ಸರ್ ಭತ್ತ. ಏನ್ರಿ ಸರ್, ಈಗ ಮತ್ತ ನೀರಾವರಿಯಲ್ಲಿ ಏನೇನ್ ಮಾಡಾಗತ್ತಿರ್ತಾವ? ನೀರಾವರಿಯಲ್ಲಿ ಕಬ್ಬು, ಅಂತರ್ ಬೇಸಾಯ, ಅಂತರ್ ಬೇಸಾಯ. ಹ್ಞೂ ಸರ್. ಅದು ಶೇಂಗಾ ಹಾಕ್ತಿವ್ರಿ ಸರ್. ಒಂದೊಂದು ಟೈಮ್ದಾಗ ಶೇಂಗಾ ಯಾವ ತರ ಬೆಳಿತೀರಿ? ಯಾವ ತಳಿ ಬೀಜ ಅಂತ ಬರ್ತೀರಿ? ಅದು ಜವರಿ ಶೇಂಗಾನ ಹಾಕ್ತಿವ್ರಿ ಸರ್. ಜವರಿ ಒಳ್ಳೆ ಪೀಕ್ ತಗೋತೀವ್ರಿ. ಅದೇನು ಜೌಳ ಐತಿದ್ನಿಲ್ರಿ ಸರ್, 50 ಚೀಲ ತನ ಆಗತ್ರಿ ಸರ್, 25 ಕ್ವಿಂಟಲ್ 26 ಕ್ವಿಂಟಲ್ ತನ ಆಗತ್ತೆ. ಈಗ ಮತ್ತೆ ಶೇಂಗಾ ಬೆಳೆದಿಲ್ಲ ನೀವು? ಇಲ್ರಿ ಸರ್, ಅಂದ್ರೆ ಅದು ಹೊಲ ಹಸಿ ಇರ್ತೀರಿ ಸರ್, ಕಂಬ ಕಿತ್ಬೇಕಾತ ಲೈನ್ ಕತ್ತರಿಸ್ಬಿಟ್ರಿ. ಇಲ್ಲಿ ಪಾಮ್ ಗಿಡ ಹಾಕ್ಯಾರಿ ಸರ್, ಅದನ್ನ ಏನಾರು ಮಾಡ್ಬೇಕಂದ್ರೆ ಅದನ್ನ ಕರೆಂಟ್ ಇಲ್ಲದೆ ಏನು ಮಾಡಕ್ ಬರ್ಗುಲ್ರಿ ಸರ್. ಅದಕ್ಕೆ ಹಿಂಗ ಕರೆಂಟ್ ಚಾಲು ಆಗಿಂದನ ಮುಂದಲ್ ಕೆಲಸ ರೀ ಸರ್. ಅದಕ್ಕೆ ಸುಮ್ಮನೆ ಕುಂತೀವಿ. ಅದು ಎಷ್ಟು ಎಕರೆ ಐತಿ? ಅದು 2 ಎಕರೆ ಐತ್ರಿ ಸರ್. 2 ಎಕರೆ ಹಂಗ ಬಿದ್ದೈತಿ? ಹಂಗ ಬಿದ್ದೈತ್ರಿ ಸರ್. ಮಾಡಿಸ್ತೀನಿ ರೀ ಸದ್ಯ. ಆರೈತ್ರಿ ನೆಲ ರೀ ಸರ್, ಮಗ್ಗಲ ಒಂದು ಹೊಲ ಕಬ್ಬು ಐತ್ರಿ ಸರ್. ಆ ಕಬ್ಬು ಕಟಾವ್ ಆತ ಅಂದ್ಕೂಡ ನಮ್ಗೆ ದಾರಿ ಆಗತ್ರಿ ಸರ್. ಈಗ ತಾವು ಈ ಅಂತರ್ ಬೇಸಾಯ ಮಾಡಾಕತ್ರಿ, ಕಬ್ಬನ್ ಬೆಳೆ ಆಗತ್ತೆ, ಗೊಬ್ಬರಕ್ಕೆ ಏನೇನ್ ಮಾಡ್ಕೊಂಡ್ರಿ? ಗೊಬ್ಬರ ಸಾವಯವ ಗೊಬ್ಬರ ತರ್ತೀವ್ರಿ ಸರ್. ಸಾವಯವ ಗೊಬ್ಬರ ನೀವು ಮಾಡಂಗಿಲ್ಲ? ಹ್ಮ್, ನಾವು ಮಾಡಕ್ ಬರೋಲ್ರಿ ಸರ್. ತರಿಸ್ತೀವ್ರಿ. ಇಲ್ಲಿ ಮೀನ್ಗಡೆ ಅಂತ ಐತ್ರಿ ಸರ್, ನಮ್ಮ ಕೃಷಿ ಆಫೀಸು, ಅಲ್ಲಿ ಸ್ಟಾಕ್ ಹಾಕಿರ್ತಾರೆ ಸರ್. ನಾ ಮೊನ್ನೆ ಒಂದು 50 ಚೀಲ ತರಿಸಿದ್ರಿ ಸರ್, ಇನ್ನೊಂದು 20 ಚೀಲ ಐತ್ರಿ ಸರ್, ಈಗ ಒಂದು 30 ಚೀಲ ಕಬ್ಬಿಗೆ ಹಾಕಿನ್ರಿ ಸರ್, ಅದನ್ನ ಇನ್ನೊಂದು 20 ಚೀಲ ಐತ್ರಿ ಸರ್. ಎಲ್ಲದಕ್ಕೂ ಸಾವಯವ ಗೊಬ್ಬರ ಗೊಬ್ಬರ ಮಾಡ್ತೀವ್ರಿ ಸರ್. ಇಂತ DAP PAP ಒಂದಿಷ್ಟು ಮಿಕ್ಸ್ ಮಾಡ್ತೀವ್ರಿ ಸರ್. ಅದ್ರ ಕೃಷಿ ಅಧಿಕಾರಿಗಳು ಹೇಳಿ ಯಾವ್ದು ನಮಗೆ ಚಲೋ ಅಂತ ಹೇಳ್ತಾರ, ಆ ಗೊಬ್ಬರ ಇಷ್ಟು ಹಾಕ್ತಿವಿ. ಟಾನಿಕ್ ಔಷಧ ಪೌಷಧ ಇಷ್ಟು ಹೊಡಿತೀವ್ರಿ ಸರ್. ಒಟ್ಟು ಆದಾಯ ಎಷ್ಟು ಬರ್ತೈತೆ ತಮ್ದು? ಆದಾಯ ನೋಡ್ರಿ ಸರ್, ಎಲ್ಲ ಖರ್ಚು ಹೆಚ್ಚಾಗ ನಮಗೊಂದು 1 ಲಕ್ಷ ಹಿಂಗತಿ ಉಳಿತೈತ್ರಿ ಸರ್. ಈ ಕಬ್ಬು ಈಗ ಈ ಸಲ ಹಾಕಿರಲ್ಲ? ಹಾಕಿವ್ರಿ ಸರ್. ಖರ್ಚು ಬಹಳ ಬಂತ್ರಿ ಸರ್, ಬಹಳ ದೊಡ್ಡ ಖರ್ಚು ರೀ. 1,500 ರೂಪಾಯಿ ಒಂದು ಟನ್ನಿಗ್ರಿ ಸರ್. ಒಂದು ಟನ್ನು ಕಬ್ಬು ತಂದ್ರೆ 1,500 ಕೊಡ್ಬೇಕ್ರಿ, ಅಂತಾವು ಎಕರೆಗೆ 3 ಟನ್ ಹೋಗತ್ರಿ ಸರ್. 5 ಮೂರ್ಲೆ 15 ಟನ್ ಕಬ್ಬು ಹೋತ್ರಿ ಸರ್. ದೊಡ್ಡ ಖರ್ಚು ಬಂತ್ರಿ ಸರ್. ಇವು ರೋಟರ್ ಹೊಡಿಸಿದ್ದು, ನೇಗಿಲು ಹೊಡಿಸಿದ್ದು, ಇವು ಅವ್ರಿಗೆ ಹಚ್ಚಾಕ 5,500 ರೀ ಒಂದು ಎಕರೆಕ್ ರೀ ಸರ್. ಹಾಳು ಬತ್ತಾಕ್ರಿ ಸರ್. ಇದೆಲ್ಲ ಆಗಿ ನಮ್ಗೆ ಬೆಳೆ ವಿಮೆ ಇಲ್ರಿ ಸರ್. ಮಾಡಿಸಿಲ್ರಿ ಸರ್, ಬೆಳೆ ವಿಮೆ ಮಾಡಿಸಿಲ್ಲ. ಮಾಡಿಸಿಲ್ರಿ, ಮಾಡಿಸ್ರಿ ಅದನ್ನ. ಯಾಕಂದ್ರೆ ಬೆಳೆ ವಿಮೆ ಮಾಡಿಸೋದ್ರಿಂದ ಯಾವುದೇ ಈ ಪ್ರಭಾವ ಬಂದ್ರ ಆಯ್ತು, ಈ ತರ ವಿಪತ್ತುಗಳು ಏನಾರ ಬಂದ್ರೆ ಅದನ್ನ ನಿರ್ವಹಣೆ ಮಾಡ್ಕೊಳಕ್ ನಮ್ಗೆ ಸುಲಭ ಆಗತ್ತೆ. ಯಾಕಂದ್ರೆ ನಿಮ್ದು ಈ ಖರ್ಚು ಏನ ಮಾಡಿದ್ರು ಆ ವಿಮಾದಲ್ಲಿ ನೀವು ಮಾಡಿಸಿದ್ರೆ ನಮಗೆ ಹಿಂಗತಿ ಸ್ವಲ್ಪ ಮಾಹಿತಿ ಹೇಳಿಲ್ರಿ ಸರ್. ಅದ್ರ ಸಲಾಗ ಈಗ ಮಾಹಿತಿ ಸಿಕ್ತಿ, ಮಾಡಿಸ್ತೀನಿ ಸರ್. ಯಾಕಂದ್ರೆ ವಿಮಾ ಪಾಲಿಸಿ ಮಾಡಿಸ್ರಿ, ಬೆಳೆ ಮೇಲೆ ವಿಮಾ ಮಾಡಿಸೋದ್ರಿಂದ ತಮಗೆ ಅನುಕೂಲ ಆಗುತ್ತೆ. ಏನಾರ ಕೈ ಕೊಡ್ತಪ್ಪ, ಬೆಳೆ ಬಂದಿಲ್ಲ ಅಂದ್ರೂ ತಾವು ಅದನ್ನ ಕ್ಲೈಮ್ ಮಾಡ್ಕೋಬಹುದು. ಮಾಡ್ತೀನಿ ಸರ್. ಅವಾಗ ನಿಮ್ಗೆ ಏನೇನು ಖರ್ಚಾಗ್ಯದಲ್ಲ ಅದು ತಮಗೆ ಕೈ ಅವಶ್ಯಾಗಿ ಮಾಡಿಸ್ತೀನಿ ಸರ್. ಮಾಡಿಸ್ತೀನಿ. ಆ ನಂತರ ಈ ಮಣ್ಣಿನ ಪರೀಕ್ಷೆನು ಬಿಡಬಾರ್ದ್ರಿ ಅದನ್ನ. ಏನ ಮಾಡಿಸ್ತೀನಿ ಅವ್ರನ್ನ, ಅಥವಾ ಇನ್ನೊಂದ್ಸಲ ಕರೆಸ್ರಿ, ಕರೆಸಿ ಇದನ್ನ ಮಾಡ್ರಿ. ಕರೆಸಿ ಮಣ್ಣಿನ ಏನಾಗತ್ತ ಅನ್ನೋದು ಗೊತ್ತಾಗಿಲ್ರಿ ಸರ್. ನಮ್ಗೆ ಇದ ತರ ಹಾಕ್ರಿ, ಇದ ತರ ಬಿಡ್ರಿ ಅಂತ ಹೇಳಿದ್ರ ಅನುಕೂಲ ಆಗತ್ತರಿ ಸರ್. ಹಂಗಂತ ಕರೆಸಿ ನಾ ಮಾಡಿದ್ದೀನಿ ಸರ್. ಬಾಲ್ಕೋಟಿ ತಜ್ಞರ ಬಂದಿದ್ರು, ಅವ್ರು ಹೇಳಿ ನಮ್ಗೆ ರಿಪೋರ್ಟ್ ಕೊಡ್ಲಿಲ್ಲ, ಬಂದು ಬರಲಿ ಸರ್. ಹಿಂಗಾಗಿ ಉಳಿತೀರಿ ಸರ್. ಈಗ ಮಾಡಿಸ್ತಾರೆ ಇನ್ನೊಂದ್ಸಲ ಅವ್ರನ್ನ ಭೇಟಿ ಹಾಕಿರಿ ಸರ್. ಭೇಟಿಯಾಗಿ ಕರೆಸಿ ಮಾಡಿಸ್ತೇನೆ ಸರ್. ಮಾಡಿಸ್ರಿ. ಕೃಷಿಯ ಜೊತೆಗೆ ತಾವು ಈಗ ಮೂಲ ವೃತ್ತಿಯಾಗಿ ಶಯನಾಯನು ನುಡಿಸ್ತಾನೆ ಅಂದ್ರಿ. ಇಲ್ಲಿ ನಮ್ಮ ಆಕಾಶವಾಣಿಯ BIA ಕಲಾವಿದರು ಆಗಿ ಆಯ್ಕೆಗೊಂಡಿದ್ರಿ, ಬಹಳ ಸಂತೋಷ. ಕರಡಿ ಮಜಲನ ನುಡಿಸ್ತಾ ಇದ್ರಿ. ಹೀಗೆ ನಿಮ್ಮ ಬದುಕು ಸಾಗಲಿ. ಈ ಕೃಷಿಯಲ್ಲಿ ಮತ್ತೆ ಈಗ ಸಮಗ್ರ ಕೃಷಿಯನ್ನ ಮಾಡ್ಬೇಕಂತ ತಮ್ಗೆ ಅನಿಸಿಲ್ವಾ ಯಾವಾಗ್ಲೂ? ಸಮಗ್ರ ಕೃಷಿ ಅಂದ್ರೆ ಈಗ ಕೃಷಿಯ ಜೊತೆಗೆ ತಾವು ಉಪಕಸಬಾಗಿ ಮೀನು ಸಾಕಾಣಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಈ ತರದ ಕೃಷಿಯನ್ನ ಮಾಡೋದು ಅಳವಡಿಸಿಕೊಂಡ್ರೆ ತಮಗಿನ್ನೂ ಲಾಭ ಹೆಚ್ಚಾಗ್ತದೆ. ಹಾಕತ್ರಿ ಸರ್. ಇಲ್ಲಿ ಒಂದು ಹೊಲಕ್ ಮಾಡ್ಬೇಕಂತ ವಿಚಾರ ಮಾಡಿನ್ರಿ ಸರ್. 2 ಎಕರೆ ಐತಿ ಸರ್, ಅದು ಹಾಗ ಬಿದ್ದಿಲ್ರಿ. ಅದಕ್ಕ ದೊಡ್ಡ ರೂಟ್ ರೀ ಸರ್. ಹಿಂಗ ಬದಾಮಿಕಂದ್ರೆ ನೀವು ಕೃಷಿ ಒಂದನ್ನ ನೆಚ್ಕೊಂಡು ಕುಂತ್ರ ಮಡ ಹಾರ ಸಿಗಂಗಿಲ್ಲ, ಉಪಕಸಬಗಳನ್ನಾಗಿ ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ ಜಾಸ್ತಿ ನಿಮಗೆ ಲಾಭ ಸಿಗ್ತದೆ, ಮತ್ತೆ ಆದಾಯ ಹೆಚ್ಚಾಗ್ತದ್ರಿ ಸರ್. ಐತ್ರಿ ಜಿಗೆ ಐತ್ರಿ ನಮ್ದ, ಮತ್ತೊಬ್ರು ಅಲ್ಲದಕ್ಕೆ ಹೋಗಂಗಿಲ್ರಿ ಸರ್. ರೋಡ್ ಬಿಟ್ಟು ಅಗ್ದಿ ದೊಡ್ಡ ಮೇನ್ ರೋಡ್ ಕ್ರಾಸ್. ಏನ್ ಮಾಡ್ಬೇಕಂತ ಮಾಡಿರಿ? ಅದನ್ನ ಒಂದು ಶೆಡ್ ಮಾಡಿ ಕೋಳಿ ಸಾಕುಣಿಕೆ, ಆಡು ಮರಿ, ದನದ ಸಾಕುಣಿಕೆ ಮಾಡ್ಬೇಕಂತ ಮಾಡಿನ್ರಿ, ವಿಚಾರ ಮಾಡಿನ್ರಿ ಸರ್. ಶೆಡ್ ಅಳವಡಿಸ್ಕೊಳ್ರಿ, ಬೇರೆ ಕೃಷಿಯಿಂದ ಬದುಕು ಸಾಗಂಗಿಲ್ಲ. ಸಾಗಂಗಿಲ್ರಿ ಈಗಿನ ಕಾಲಕ್ಕೆ. ಹೌದ್ರಿ ಸರ್. ಉಪಕಸವಾಗಿ ಈ ತರದ ಕೃಷಿಗಳನ್ನ ಅಳವಡಿಸಿಕೊಂಡ್ರೆ ತಾವು ಒಬ್ಬ ರೈತರಾಗಿ ಹೊರಹೊಮ್ಮಿದ್ರೆ ಇನ್ನೂ ಲಾಭ ಹೆಚ್ಚು ಗಳಿಸ್ತೀವಿ. ಅದಕ್ಕೆ ಈಗ ಸಾಕಷ್ಟು ಯೋಜನೆಗಳು ಅದಾವು. ನಮ್ಮ ಕೃಷಿ ಇಲಾಖೆಗೆ ಭೇಟಿ ಕೊಡ್ರಿ, ತೋಟಗಾರಿಕೆ ಇಲಾಖೆಗೆ ಭೇಟಿ ಕೊಡ್ರಿ. ಅಲ್ಲಿ ಏನೇನ್ ಸಾಧ್ಯ ಅದ, ಏನೇನು ಸರ್ಕಾರದಿಂದ ಬರ್ತಕ್ಕಂತ ಲಾಭಗಳದಾವು ಅವನ್ನ ತಗೊಳ್ರಿ. ತಗೊಂಡು ತಮ್ಮ ಹೊಲದಲ್ಲಿ ಅಳವಡಿಸಿಕೊಂಡ್ರೆ ಹೆಚ್ಚು ಲಾಭ ತಗೋತೀರಿ, ಮತ್ತೆ ಮುಂದೆ ಬರ್ತೀವಿ. ಯಾಕಂದ್ರೆ ಕೃಷಿಯನ್ನ ನಾವು ಕೇವಲ ಒಂದು ಬೆಳೆ ಬೆಳೆದ್ವಿ ಅಥವಾ ಇನ್ನೇನೋ ಒಂದು ಅಂತರ ಬೇಸಾಯ ಮಾಡಿದ್ವಿ ಅಥವಾ ತರಕಾರಿ ಬೆಳೆದ್ವಿ ಅಂದ್ರೆ ಬೆಳೆಯೋದಿಲ್ಲ. ಅದನ್ನ ಬಿಟ್ಟು ಅಂದ್ರೆ ನಾವು ಹೋಯ್ಕಿವ್ರಿ ಸರ್. ಈಗ್ಯೂ ಶನಾಯಿ ಬಾರಸಾಕ ಅದು ಬೇರೆ ಹೋಯ್ಕಿವ್ರಿ. ಬಟ್ ಕೃಷಿಯಲ್ಲಿ ತಾವೇನಾದ್ರೂ ಒಂದು ಸಾಧನೆ ಮಾಡಬೇಕು, ಹೆಚ್ಚು ಆದಾಯ ಗಳಿಸಬೇಕು ಅನ್ನೋದ್ರಲ್ಲಿ ಸಮಗ್ರ ಕೃಷಿ ಅದರಲ್ಲಿ ಆಗತ್ರಿ ಸರ್. ನಮಗ ಕೃಷಿಯಲ್ಲಿನು ನಮಗ ಸಿಗತೈತಿ, ಆ ದೇವ್ರ ಪ್ರಸಾದ ಕೊಡ್ತಾನ ಏನ್ರಿ, ಯಾವ ತರ ಕೊಡ್ಬೇಕು ಆ ತರ ನಮಗ. ನೀನೇನ್ರಿ ಮೊದಲು ನಮ್ ಭಾವನಾ ಶುದ್ಧಿ ಇರ್ಬೇಕ್ರಿ ಸರ್. ನಮ್ ಭಾವನಾ ಶುದ್ಧಿ ಇತ್ತಂದ್ರೆ ಪರಮಾತ್ಮ ಎಲ್ಲಾರ ಅದು ಅಣ್ಣ ಕೊಡ್ತಾನ್ರಿ. ಈ ಯುವ ರೈತರಿಗಾಗಿ ನಾವು ಏನನ್ನ ಹೇಳಕ್ ಇಷ್ಟಪಡ್ತೀರಿ? ಈಗ ಕೃಷಿ ಮಾರ್ಗಸೂಚನೆ ಅಂತಂದ್ರೆ ಸರ್, ಅಂತರ್ ಬೇಸಾಯ ಮಾಡೋದು ಒಳ್ಳೇದು. ಅಂತರ್ ಬೇಸಾಯ ಅಂದ್ರೆ ಖರ್ಚು ಕಡಿಮೆ ರೀ ಸರ್, ಖರ್ಚು ಕಡಿಮೆ ಮಳೆಯಪ್ಪ ಅಂದ್ರೆ ಉತ್ಪನ್ನ ಆಗತ್ರಿ. ಈ 5 ಸಲ ಜೋಳ ಕಡ್ಲಿ, 1 ಸಲ ಜೋಳ ಇದನ್ನ ಹಾಕಿದ್ರೆ ಲಾಭ ಆಗತ್ರಿ. ಮತ್ತ ಈ ತೊಗರಿ 1 ಸಲ ತೊಗರಿ, 5 ಸಲ ಸೂರ್ಯಕಾಂತಿ ಹಾಕಿದ್ರೆ ಅದ್ರಾಗೂ ದೊಡ್ಡ ಲಾಭ ಆಗತ್ರಿ. ಹಿಂಗತಿ ಎಲ್ಲದಕ್ಕೂ ಅನುಕೂಲ ಐತ್ರಿ ಸರ್. ಮಾಡಿದ್ರೆ ಐತಿ ತರಕಾರಿ ಬೆಳಿಬಹುದು. ಇನ್ನೇನು ಅನ್ವೇಷಿಸಿದಾಗ ಅವಲ್ರಿ ಸರ್, ಈ ನೀರಾವರಿ ಒಳಗ ತರಕಾರಿ ಬೆಳೆಯಕ್ಕೂ ಆಗತ್ರಿ ಸರ್. ಕಬ್ಬು ಹಾಕಿದ್ರೆ ಆಗುದಿಲ್ರಿ ಸರ್, ಕಬ್ಬು ಒಂದೇ ಇರ್ತದ್ರಿ ಸರ್. ಅದ ಅದಕ್ಕೆ ಏನು ಮಾಡಕ್ ಆಗುದೇ ಇಲ್ರಿ, ಚಾನ್ಸ್ ಆಗುದ್ರಿ ಸರ್. ಅದು ಸ್ವಲ್ಪ ಎತ್ತರ ಬೆಳೀತಂದ್ರ ಆ ನೆರಳಿಗೆ ಏನು ಆಗುದಿಲ್ರಿ ಸರ್. ಅಲ್ಲ ಎಷ್ಟು ಫೂಟ್ ಬಿಟ್ಟು ಕಬ್ಬು? ಅದು 4 ಫೂಟ್ ರೀ ಸರ್ ಅಂತರ. 4 ಫೂಟ್ ಅಂತರ ಬಿಟ್ಟು ಸಾಲು ಕೊರೆದಿರ್ತಾರೆ ಸರ್. ಆ ಸಾಲು ಬಿಟ್ಟು ಒಳಗ ಮತ್ತ ಮಣ್ಣು ಮ್ಯಾಕ್ ಬರ್ತಾ ಹಂಗ ಬೋದ್ ಮುಚ್ಕೊಂತ ಎದ್ದು ಬಿಡುದ್ರಿ ಸರ್. ಅಂದ್ರ ಅದು ಗಾಳಿಗೆ ಉಳಿ ಬಿಡುದಿಲ್ರಿ ಸರ್. ಅದು ಕಬ್ಬು ನಾಟಿ ಆಗಿದ್ದು ಹಂಗ ಮಾಡಿದ್ರಂದ್ರ ಒಳ್ಳೇದಾಗತ್ರಿ ಸರ್. ಬಹಳ ಸಂತೋಷ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೇ, ಇಷ್ಟೊತ್ತು ತಮ್ಮ ಕೃಷಿಯ ಬದುಕಿನ ಕುರಿತು ಅಂತರ ಬೇಸಾಯ ಪದ್ಧತಿಯ ಅಳವಡಿಸಿಕೊಂಡು ತಾವು ಕೃಷಿಯನ್ನ ಮಾಡ್ತಾ ಇದ್ದೀರಿ, ಹೆಚ್ಚು ಲಾಭವನ್ನ ಪಡೆದು ಇನ್ನೂ ತಾವು ಸಮಗ್ರ ಬೇಸಾಯದಲ್ಲೂ ಹೆಚ್ಚು ಆಸಕ್ತಿಯನ್ನು ವಹಿಸಿ ಇತರೆ ಉಪಕಸಬುಗಳನ್ನ ತಮ್ಮ ಕೃಷಿ ಬದುಕಿನಲ್ಲಿ ಅಳವಡಿಸಿಕೊಂಡು ಹೆಚ್ಚು ಆದಾಯವನ್ನ ಗಳಿಸ್ರಿ ಅಂತ ಈ ಮೂಲಕ ಹೇಳ್ತಾ ಇವತ್ತಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸನಂತ ಹೊತ್ತಾತು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯಲ್ಲಿ ಅಂತರ್ ಬೆಳೆ ಬೇಸಾಯ ಕ್ರಮ ಈ ಕುರಿತು ಹುನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಮತ್ತೆ ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕು ಸುಳ್ಳದ ದೇವಕ್ಕ ರಾಮಪ್ಪ ತುಳಜಮ್ಮನವರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ. ಎರಡಂಬ ತಿಂಗಳಿಗೆ ಎರಡೇನ ಬಗೆ ಶಾಲ ಎರೆಯ ಹೊಲದಾನ.